ಈಗ ಅಗ್ರಿಕಲ್ಚರ್ ಅಲ್ಲಿ ಹೋದ್ರೆ ಇವಾಗ ಕಬ್ಬಿಂದು ಅದಕ್ಕೆ ಬೇರೆ ಸೈಜ್ ಇರ್ತವೆ ಸರ್, ಬೇರೆ ಬೇರೆ ಆದ್ರದ್ದು ತಕ್ಕಂತೆ ನಾವು ಟೊಮ್ಯಾಟೊ ಮಾಡ್ತಾ ಇದ್ದೀವಿ. ಹಾ ಸರ್, ಟೊಮ್ಯಾಟೊಗೆ ಆದ್ರೆ 98 ಸರ್, 98 ಗುಣಿ. ಮೆಣಸಿನಕಾಯಿ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಸರ್, ಕಲ್ಲಂಗಡಿ ಕಲ್ಲಂಗಡಿ ಅದು 98 ರಿಂದ 102 ಈ ರೀತಿ ಗುಣಿಗಳಿರೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಅವೆಲ್ಲವೂ ಕೂಡ ಪಾಲಿಪ್ರೋಲಿನ್ ಅಂತ ಹೇಳ್ಬಿಟ್ಟು ಒಂದು ಕಾಂಪೌಂಡ್, ಅದರಿಂದ ಎಲ್ಲವೂ ಕೂಡ ಏನು ಸಸಿ ಇಟಿಕೆಗಳು ತಯಾರಾಗಿರ್ತವೆ ಸರ್. ಈಗ ನಮ್ಮ ರೈತರು ಸಸಿಗಳನ್ನ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನೊಳಗೆ ತಾವು ಹೇಳಿದ್ರಿ ಸಸಿ ಹಿಡಿಕೆಗಳನ್ನ ನಾವು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿ. ಈ ಸಸಿಗಳನ್ನ ಈ ಒಂದು ಹಿಡಿಕೆಗಳಲ್ಲಿ ಯಾವ ರೀತಿ ಬೆಳೆಸಬಹುದು, ಏನು ವಿಧಾನದ ಯಾವ ರೀತಿ ಮುಂದುವರಿಬೇಕು ಅಂತೀರಿ? ಮೊದಲನೇದಾಗಿ ಸಸಿ ಹಿಡಿಕೆಗಳಿಗೆ ನಾವು ಹೇಳ್ದಂಗೆ ಮಾಧ್ಯಮ ತುಂಬಾ ಮುಖ್ಯ ಸರ್. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಹಿಡಿಕೆಗಳಿಗೆ ಅನುಗುಣವಾಗಿ ನಿರ್ಜೀವಗೊಳಿಸಿದ ತೆಂಗಿನ ನಾರಿನ ಪುಡಿ ಬೇಕಾಗುತ್ತೆ ಸರ್. ಇಲ್ಲ ಅಂತಂದ್ರೆ ಅದು ಲಭ್ಯವಾಗದ ಇದ್ದಲ್ಲಿ ನಮಗೆ ಇವಾಗ ಎರೆಹುಳು ಗೊಬ್ಬರ ಅದು ಕೂಡ ಶೇಕಡಾ ಒಂದು ಸಮವಾಗಿ ನಾವು ತಗೋಬಹುದು ಸರ್. ಇಲ್ಲ ಅಂತಂದ್ರೆ ಅದಾದ್ಮೇಲೆ ಈ ತೆಂಗಿನ ಪುಡಿ ಒಂದು ಪ್ರಮಾಣ, ಒಂದು ಭಾಗ ಎರೆಹುಳು ಗೊಬ್ಬರ ಅಂದ್ರೆ ಸಮವಾಗಿ ಹಂಚಿಕೆ ಮಾಡ್ಕೋಬೇಕು ಸರ್. ಅದಾದ್ಮೇಲೆ ನಾವು ಅದನ್ನ ಅಪ್ಲೈ ಮಾಡ್ಕೋಬೇಕು ಸರ್. ಏನ್ ಪ್ಲಾಸ್ಟಿಕ್ ಗುಣಿಗಳಿದಾವೆ ಈ ನಿರ್ಜೀವಗೊಳಿಸಿದ ತೆಂಗಿನ ಪುಡಿಯನ್ನ ಅದರದ್ದು ಮೇಲೆ ನಾವು ಸುರ್ಕೋಬೇಕು. ಸುರ್ಕೊಂಡ್ಬಿಟ್ಟು ಅದನ್ನ ಸಮವಾಗಿ ಹಂಚಬೇಕು, ಎಲ್ಲಾ ಗುಣಿಗಳಿಗೂ ಸಮವಾಗಿ ಪ್ರಮಾಣದಲ್ಲಿ ಅದು ಹೋಗ್ಬೇಕು. ಅದಾದ್ಮೇಲೆ ನಾವು ಒಂದೊಂದು ಗುಣಿಗೆ 1 ರಿಂದ 1.5 ರಿಂದ 2 ಸೆಂಟಿಮೀಟರ್ ವರೆಗೂ ಆಳದಲ್ಲಿ ನಾವು ಬೀಜಗಳನ್ನ ಹಾಕೋತಾ ಹೋಗ್ಬೇಕು ಸರ್. ಅದಾದ್ಮೇಲೆ ಸುಮಾರು ಒಂದು 8 ರಿಂದ 10 ಪ್ಲಾಸ್ಟಿಕ್ ಹಿಡಿಕೆಗಳು ಹಾಕಿದ್ಮೇಲೆ ಅವಕ್ಕೆ ಒಂದರ ಮೇಲೆ ಒಂದರಂತೆ ನಾವು 6 ರಿಂದ 8 ಕುಡಿಕೆಗಳನ್ನ ನಾವು ಜೋಡಿಸ್ಬೇಕು. ಅದಾದ್ಮೇಲೆ ಅವನ್ನ ಅದೇ ರೀತಿಯಾಗಿ 6 ರಿಂದ 1-8 ದಿನಗಳ ಕಾಲ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಮುಚ್ಚಿಡಬೇಕಾಗುತ್ತೆ ಸರ್. ಇದಕ್ಕೆ ಯಾವುದೇ ನೀರನ್ನ ಹಾಕೋ ಅವಶ್ಯಕತೆ ಇರಲ್ಲ ಸರ್. ಯಾಕೆಂದ್ರೆ ನಾನು ಮುಂಚೆ ಹೇಳಿರೋ ಪ್ರಕಾರ ಅದರಲ್ಲಿ 3 ರಿಂದ 6 ಪಟ್ಟಷ್ಟು ನೀರು ಇದರಲ್ಲಿ ಮುಂಚೆನೆ ಇರೋದ್ರಿಂದ ಅದಕ್ಕೆ ಯಾವುದು ನೀರಿನ ಅಗತ್ಯತೆ ಇರಲ್ಲ. ನೀರು ಸಿಂಪಡಿಸಿ ಅದನ್ನ ತಯಾರು ಮಾಡ್ಕೊಳ್ಬೇಕಂತೀರಾ? ಇಲ್ಲ ಸರ್, ಹಾಗೆ ಅದು ಕೋಕೋಪೀಟ್ ಅಲ್ಲಿ ನಿರ್ಜೀವಗೊಳಿಸಿದ ತೆಂಗಿನ ಪುಡಿಯಲ್ಲೇನೆ ನಮಗೆ ನೀರಿನ ಪ್ರಮಾಣ ಇರುತ್ತೆ ಸರ್. ಅದಕ್ಕೆ ನೀರು ಹಾಕುವ ಅವಶ್ಯಕತೆ ಇರಲ್ಲ ಸರ್. 8 ರಿಂದ 10 ಕುಡಿಕೆಗಳನ್ನ ಒಟ್ಟಿಗೆ ಜೋಡಿಸ್ಬಿಟ್ಟು ಅಂದ್ರೆ ಬೀಜನ ನಾಟಿ ಮಾಡಿದಾದ್ಮೇಲೆ ಸರ್ ಒಂದ್ರ ಮೇಲೆ ಒಂದನ್ನ ಜೋಡಿಸ್ಬಿಟ್ಟು ನಾವು ಅದನ್ನ ಒಂದ್ ಪ್ಲಾಸ್ಟಿಕ್ ಕವರ್ನ ಸುತ್ತಬೇಕು ಸರ್. ಅದ್ರ ಮೇಲೆ 6 ರಿಂದ 8 ದಿನ ಆದ್ಮೇಲೆ ಅವು ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಾದ್ಮೇಲೆ ಅವನ್ನೆಲ್ಲ ಕೆಳಗಡೆ ಇಟ್ಟು ಆಮೇಲೆ ಸ್ಟ್ರಕ್ಚರ್ ಏನ್ ಸುರಕ್ಷಿತವಾದ ಏನ್ ಕ್ರಮಗಳನ್ನ ನಾವು ತಗೊಂಡಿರ್ತೀವಿ ಅಥವಾ ನೆರಳ್ ಪರ್ದೆ ಆಗ್ಲಿ ಅಥವಾ ಏನು ನಮ್ಮ ಹತ್ರ ಗ್ರೀನ್ ಹೌಸ್ ಏನಿರುತ್ತಲ್ಲ ಸರ್ ಅದ್ರಲ್ಲ ನಾವು ಜೋಡಿಸ್ಬೇಕು. ಜೋಡಿಸಾದ್ಮೇಲೆ ಅವಾಗ ನಾವು ರೋಸ್ ಕ್ಯಾನ್ ಇಂದ ನೀರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ರ್ಯಾಕ್ ಗಳನ್ನ ಮಾಡಿ ರ್ಯಾಕ್ ನಲ್ಲಿ ನಾವು ಈ ಹಿಡಿಕೆಗಳನ್ನ ಇಡಬಹುದಾ? ಮೊಳಕೆ ಬಂದ ನಂತರ ಮತ್ತೆ ಅವುಗಳನ್ನ ಬೆಳವಣಿಗೆ ಆಗಬೇಕಲ್ಲ? ಇಲ್ಲ ಸರ್, ಈ ತರ ಏಕೀಕೃತವಾಗಿ ನೆಲದ ಮೇಲೆ ಇಡಬಹುದು. ಸೂಕ್ತವಾಗಿ ಅವುಗಳನ್ನ ವೀಡ್ ಮ್ಯಾಟ್ ಹಾಕಬೇಕಾಗುತ್ತೆ ಸರ್. ಒಂದ್ ನೆರಳ್ ಪರ್ದೆ ನಿರ್ಮಿಸ್ಕೊಂಡ್ಬಿಟ್ಟು ಅದಕ್ಕೆ ವೀಡ್ ಮ್ಯಾಟ್ ಹಾಕ್ಬಿಟ್ಟು ಇಡಬಹುದು ಸರ್. ನೆಲದ ಮೇಲೆ ಇಟ್ಟು ಅವುಗಳನ್ನ ಪೋಷಣೆ ಮಾಡ್ಬೇಕಂತೀರಿ. ಇದಕ್ಕೆ ಗೊಬ್ಬರ ಕೊಡುವಂತಹದ್ದು ಅವಶ್ಯಕತೆ ಏನಿದೆ? ಇದೆ ಸರ್. ಸಸಿ ಬೆಳಿಬೇಕಾದ್ರೆ ಪೋಷಕಾಂಶ ಶೇಕಡಾ ಕಂಡು ಬಂದಲ್ಲಿ ಅಂದ್ರೆ 19 ಸರ್, 99-19-19 ಕಾಂಪ್ಲೆಕ್ಸ್ ಗೊಬ್ಬರ ಅಂದ್ರೆ 0.3 ಗ್ರಾಂ/ಲೀಟರ್ ವಾಟರಿಂಗ್ ನಾವು ಮಿಕ್ಸ್ ಮಾಡ್ಬಿಟ್ಟು ಕರಗಿಸ್ಬಿಟ್ಟು ನಾವು ಕೊಡಬಹುದು ಸರ್. 19 ಸರ್, 3 ಗ್ರಾಂ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸ್ಬಿಟ್ಟು ಮಿಶ್ರಣವನ್ನ ತಯಾರಿಸ್ಬಿಟ್ಟು ಸಿಂಪಡಿಸಬೇಕು. ಇದನ್ನ 2 ಸಲ ಕೊಡಬೇಕು. 12 ರಿಂದ 15 ದಿನಕ್ಕೊಮ್ಮೆ ಕೊಡಬಹುದು ಸರ್. ಮತ್ ಅದನ್ನ 20 ದಿನ ಆದ್ಮೇಲೆ ಮತ್ ಇನ್ನೊಂದ್ಸಲ ನಾವು ಸಿಂಪಡಿಸಬಹುದು ಸರ್. ಈ ರೀತಿಯಾಗಿ ಮಿನಿಮಮ್ ಅಂತಂದ್ರೂ ಒಂದು ಅದು ಬೆಳವಣಿಗೆ ಆಗೋವರೆಗೂ ಸರ್, ಅಂದ್ರೆ 2 ರಿಂದ 4 ಲೀವ್ಸ್ ಅಂದ್ರೆ ಒಂದೊಂದು ತರಕಾರಿಗೂ ಒಂದೊಂದು ಅದು ಮುಖ್ಯ ಭೂಮಿಗೆ ಹಾಕೋದಕ್ಕಿಂತ ಮುಂಚೆ ಅವು ಏನು ರೀಚ್ ಆಗಿದಾವೆ ಅದಾದ್ಮೇಲೆ ಮುಖ್ಯ ಭೂಮಿಗೆ ನಾವು ಇದನ್ನ ಟ್ರಾನ್ಸ್ಫರ್. ಸಾಮಾನ್ಯವಾಗಿ ಈಗ ಸಸಿಗಳು ವಯಸ್ಸು ಏನಿರಬೇಕು? ಈಗ ನಾವು ಮುಖ್ಯ ಭೂಮಿಗೆ ಹಾಕಬೇಕು ಅಂತಂದಾಗ, ತೋಟಕ್ಕೆ ನಾವು ಹಾಕಬೇಕು ಅಂತಂದಾಗ ಸಸಿಗಳ ವಯಸ್ಸು ಎಷ್ಟಿರಬೇಕು? ಒಂದು 30 ದಿವಸ ಇರಬೇಕಾ, 40 ದಿವಸ ಇರಬೇಕಾ, ಎಷ್ಟಿರಬೇಕು ಸರ್? 28-30 ದಿನಕ್ಕೆ ನಾವು ಮುಖ್ಯ ಭೂಮಿಗೆ ಹಾಕಬಹುದು ಸರ್. ಈ ಟೊಮ್ಯಾಟೊ ಆಗ್ಲಿ, ಇದು ಹಸಿಮೆಣಸಿನಕಾಯಿ ಆಗ್ಲಿ, ಇದಾಗ್ಲಿ, ಅವೆಲ್ಲವನ್ನು ಕೂಡ 30 ದಿನಗಳೊಳಗೆ. ಅದ್ರ ಮೇಲೆ ಜಾಸ್ತಿ ದಿನಗಳಾಗಿ ನಾವು ಹಾಕಿದಾಗ ಏನಾಗುತ್ತೆ ಅಂದ್ರೆ ಸರ್, ಕೆಳಗಡೆ ಸಸಿ ಹಿಡಿಕೆಗಳಲ್ಲಿ ಬೇರು ಎಲ್ಲ ಹೊರಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಮುಖ್ಯ ಭೂಮಿಗೆ ಹಾಕಿದಾಗ ಅದು ಸಸಿಗಳು ಇಲ್ಲೇ ದಿನಗಳನ್ನ ಜಾಸ್ತಿ ಕಳ್ದಿರೋದ್ರಿಂದ ಅಲ್ಲಿ ಮುಖ್ಯ ಭೂಮಿಲಿ ಸ್ವಲ್ಪ ಅದ್ರದ್ದು ಇಳುವರಿ ಎಲ್ಲ ಕಮ್ಮಿ ಆಗ್ಲಿಕ್ಕೆ ಬರುತ್ತೆ. ಆಮೇಲೆ ಇದ್ರದ್ದು ಇವಾಗ ಹೂವ ಬಿಡೋದಿರುತ್ತೆ, ಬೇಗ ಬಿಟ್ಬಿಡ್ತಾವೆ, ಹಿಂಗಾಗ್ಬಾರ್ದು ಸರ್. ಹಾಗಾಗಿ ಸಾಮಾನ್ಯವಾಗಿ 28-30 ದಿನ ಅಂದ್ರೆ 4-6 ವಾರಗಳಲ್ಲಿ ಅದನ್ನ ನಾವು ಮುಖ್ಯ ಭೂಮಿಗೆ ತಲುಪಿಸ್ಬಿಡ್ಬೇಕು ಸರ್. ಅದಕ್ಕಿಂತ ಮುಂಚೆ ಇವಾಗ ಅದು ಮುಖ್ಯ ಭೂಮಿಗೆ ಹೋಗ್ತಿದೆ, ಮೇನ್ ಫೀಲ್ಡ್ ಗೆ ಹೋಗ್ತಿದೆ ಅನ್ಬೇಕಾದ್ರೆ ನೀರ್ನ ಹಾಕೋದನ್ನ ಕಮ್ಮಿ ಮಾಡ್ಬೇಕು ಸರ್. ಇದನ್ನ ನಾವು ಹಾರ್ಡ್ನಿಂಗ್ ಅಂತ ಹೇಳ್ತೀವಿ ಸರ್. ಅಂದ್ರೆ ರೈತರ ಭೂಮಿಗೆ ಅದು ಹೋಗ್ಬೇಕು ಅಂದ್ರೆ 2-3 ದಿನ

ಸುಮ್ ಕುಂದ್ರಂತ ಬಾಯಿ ಮುಚ್ಚಿಸಿದ್ರ ಹೆಂಗ? ಏನಾಗ್ಯದಂತ ಹೇಳಿದ್ರ ನಿಂದೇನ್ ಗಂಟ ಹೋಗ್ಕತೆ? ಗಂಟ ಗಂಟೆಲ್ಲಿಂದ ಬರ್ತದ? ಹಿಂಗ ವರ್ಷದಿಂದ ವರ್ಷ ಬೆಳಿ ಕಡಿಮೆ ಹಾಕೋತ್ ಹೋದ್ರ. ಇವತ್ತ ತೊಗರಿ ರಾಶಿ ಸೂರ್ಯಪಾನ ರಾಶಿ ಮಾಡಿದೆ, ಬೆಳಿ ಆಟಕಾಟ ಬಂತು. ಹೋಗ್ಲಿ ಬಿಡು, ಭೂಮಿ ತಾಯಿ ನಮಗೆ ಏಟು ಕೊಡಬೇಕಂತ ಮನಸ್ಸು ಮಾಡಿರ್ತಾಳೋ ಆಟೆ ಕೊಡ್ತಾಳ ಬಿಡು. ಅದಕ್ಯಾಕ ಈಟ ಮನಸ್ಸು ಬೇಸರ ಮಾಡ್ಕೋತಿ? ಹೇಳ ಹೇಳ, ಕೈಗೆ ನೀರ್ ಹಾಕ್ತೀನಿ, ಕೈ ತೊಳ್ಕೊಂಡು ಉಣ್ಣಾಕತ್ತಿ, ಗಂಗಾಳ ಹಸ್ತೀನಿ ಹೇಳ. ಅಲ್ಲ ಹಿರಿಯ, ಅದ್ಯಾಕ ನಿನ್ ಕೈ ಈಟ ಹೊಗಿ ತಿಂದವ? ಏನ್ ಮಾಡಿ ಬಂದಿ ಹೊಲದಾಗ? ಅದೇ ಹೇಳದ್ನಲ್ಲ ರಾಶಿ ಮಾಡದೆ ಅಂತ. ಹಂಗ ತೊಗರಿ ಕಟ್ಟಿಗೆ ಮತ್ ಸೂರ್ಪಾನ್ ಕಟ್ಟಿಗೆ ಇದ್ವಲ್ಲ, ಎಲ್ಲಾ ಗ್ವಾಳೆ ಹಾಕಿ ಉರಿ ಹಚ್ಚಿ ಸುಟ್ಟು ಬಂದಿನ ನೋಡ. ಅಯ್ಯ ಹಿರಿಯ, ಒಂದು ಮಾತು ಹೇಳಿ. ಏನು? ನಮ್ಮ ಊರಾಗ ನಮ್ಮಪ್ಪ ಇಂಥ ಕಟ್ಟಿಗೆ ಗ್ವಾಳ ಹಾಕಿ ಸುಡ್ತಿದ್ದಿಲ್ಲ ನೋಡ. ದನಗಳ ಹೆಂಡಿ ಜೋಡಿ ತಿಪ್ಪಾಗ ಹಾಕಿ ಗೊಬ್ಬರ ಮಾಡ್ತಿದ್ದ. ವರ್ಷ ವರ್ಷ ಗೊಬ್ಬರ ಹೊಲಕ್ಕೆ ತುಂಬಿ ಹಾಕ್ತಿದ್ದ ನೋಡ. ನೀನು ಶಾಣೆ ಹಾಕಿ, ನಿಮ್ಮಪ್ಪ ನಿನಗಿಂತ ಶಾಣೆ. ಕಟಗಿಲಿಂದ ಗೊಬ್ಬರ ಆಗ್ತೈತೇನ ಹುಚ್ಚಿ? ನಿಮ್ಮಪ್ಪ ಬಾಳ ಶಾಣೆ, ಪಂಡಿತ, ದೀಡ್ ಪಂಡಿತ. ಅಲ್ಲ ಹಿರಿಯ, ನೀ ಹಿಂಗ ಅಣಕದ ಮಾತಾಡಬೇಡ ಬಿಡ. ಮತ್ತೆ ಹಂಗ ಆಡ್ಬೇಕು? ಖರೇನೇ, ಕಟಗಿಲಿಂದ ಗೊಬ್ಬರ ಮಾಡಿ ಹೊಲಕ್ ಹಾಕ್ತಿದ್ದ. ಅದ್ರಲಿಂದ ಭೂಮಿ ಮೆದು ಆಗ್ತದ, ಮತ್ತ ಮಳಿ ನೀರ ಹಿಡ್ಕೊತೈತಿ ಅಂತ ಹೇಳಿ ಹೊಲಕ್ಕ ಬರೇ ತಿಪ್ಪಿ ಗೊಬ್ಬರ ಹಾಕ್ತಿದ್ದ. ವರ್ಷದಿಂದ ವರ್ಷಕ್ಕ ಇಳುವರಿ ಹೆಚ್ಚಿಗೆ ಬರ್ತಾಯಿತ್ತು. ಅಲ್ಲ ಗಂಗಿ, ಸರ್ಕಾರಿ ಗೊಬ್ಬರ ಹಾಕಿದ್ರನ ಬೆಳಿ ಬರವಾಲ್ತು. ಇನ್ನ ಈ ಹೌದ್ ಹಿರಿಯ, ನಾ ಮಜಾಕ್ ಮಾಡಕತ್ತಿಲ್ಲ. ಈ ಸರ್ಕಾರಿ ಗೊಬ್ಬರ ಹಾಕಿದ್ರ ವರ್ಷದಿಂದ ವರ್ಷಕ್ಕ ಭೂಮಿ ಕಸು ಕಳ್ಕೊತೈತಿ ಅಂತಿದ್ದ ನಮ್ಮಪ್ಪ. ಹೌದಾ? ನೀನ ನೋಡಿಯಲ್ಲ ಈಟ ಭೂಮ್ಯಾಗ ಏಟ್ ಬೆಳಿ ಬೆಳಿತಾನಂತ. ಗಂಗಿ, ನಿನ್ನ ಮಾತು ಖರೆ ಅನಸ್ತದ ನೋಡು. ಯಾಕಂದ್ರ ನಮ್ಮಪ್ಪ ಒಕ್ಕಲ್ತನ ಮಾಡ ಮುಂದ ಅವ ಈ ಸರ್ಕಾರಿ ಗೊಬ್ಬರ ಹಾಕ್ತಿದ್ದಿಲ್ಲ. ಹೌದಿಲ್ಲ, ತಿಪ್ಪಿ ಗೊಬ್ಬರ ಮಾತ್ರ ಹಾಕ್ತಿದ್ದ ಅನಸ್ತದ ನನಗ. ಅವಾಗ ಹೊನ್ನ ಬಿತ್ತಿದ್ರ ಹೊನ್ನ ಬೆಳಿಬಹುದು ಅಂತಿದ್ದಪ್ಪ. ಅಂದಂಗ ಗಂಗಿ, ನೀನು ಜರಾ ಜರಾ ಶಾಣಕಿ ಆದಂಗ ಕಾಣಿಸ್ತದ ಬಿಡು. ಬಾಳ ಹೊಗಳ್ಬೇಡ ಬಿಡು, ನನಗ ನಾಚಿಕ್ ಬರ್ತೇ. ಗಂಗಿ, ನಿನ್ನ ಮಾರಿ ಇಟ್ಟು ಜಲ್ದಿ ಅದ್ಯಾಟಿ ಕೆಂಪಾಗಿ ಮುಂಚಾಕತ್ತದ ಅಂತೀನಿ. ಅಯ್ಯ ಬಿಡು ಬಿಡು, ಸಾಕು ಹೊಗಳಿದ್. ಅಲ್ಲ ಗಂಗಿ, ಇದನ್ನೆಲ್ಲ ನೀ ಹೆಂಗ್ ತಿಳ್ಕೊಂಡಿ ಅಂತೀನಿ? ಮ್ಯಾಲಿನಿಕೇರಿ ಮಲ್ಲಕ್ಕ ಅದಾಳಲ್ಲ. ಅದಾಳಲ್ಲ, ಆಕಿನ ಗಂಡ ಕಲಬುರಗಿಯಾಗ ಕೃಷಿ ಆಫೀಸ್ಗ ಹೋಗಿ ತಿಳ್ಕೊಂಡ್ ಬಂದ ಅಂತ ಹೇಳ. ಅದು ಕೃಷಿ ಆಫೀಸ್ ಅಂದಲ್ಲ ನೀನು, ಬರೋಬ್ರಿ ಆ ಅಳಂದ ರೋಡ್ ನಾಗ ಐತದ, ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಅಂತಾರ. ಹೌದ್ ಹೌದ್, ಇರ್ಲಿ ಬಿಡು, ನಿನಗ್ ಗೊತ್ತದಲ್ಲ. ಮತ್ತ ಏನೇನ್ ತಿಳ್ಕೊಂಡ್ ಬಂದನಂತ ಕೇಳಬೇಕಾಗಿತ್ತಲ್ಲ ನೀನು. ಕೇಳಿದ್ನೆ ಹಿರಿಯ, ಹೊಸ ಹೊಸ ವಿಜ್ಞಾನ ಪದ್ಧತಿ ಕಲ್ಕೊಂಡ್ ಬಂದನಂತ. ಹಂಗಂದ್ರ ಗೊಬ್ಬರ ಹೆಂಗ್ ತಯಾರಿ ಮಾಡಬೇಕು, ಎರಿಹುಳು ಗೊಬ್ಬರ ಹೆಂಗ್ ಮಾಡೋದು, ಮತ್ತ ಬ್ಯಾರೆ ಬ್ಯಾರೆ ವಿಷಯ ಕಲ್ಕೊಂಡು ಬಂದನಂತೆ. ಹೌದೇನ? ನೀನು ನಾಳೆ ಗುಲ್ಬರ್ಗಾದ ಕೃಷಿ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಾಹೇಬ್ರಿಗೆ ಭೇಟಿಯಾಗಿ ಹೊಸ ಹೊಸ ಪದ್ಧತಿ ತಿಳ್ಕೊಂಡು ಬಾ. ಅವ್ರು ಹೇಳ್ದಂಗ ಮಾಡಿ ನಾವು ಸ್ವಾವಲಂಬಿಯಾಗಿ ಕೃಷಿ ಮಾಡಬಹುದು ನೋಡು. ಹೊಲ ತುಂಬ ಬೆಳಿ ನೋಡು ಬಂತು, ಚೆಂದಾಗಿ ಕಳೆಯಲು ಬಿಡಬೇಕು. ಗಂಗಿ, ಏಟ್ ಶಾಣೆ ಆಗಿದೆ ಅಂತೀನಿ, ಮನ್ಯಾಗ ಕುಂತಲ್ಲಿ ಎಲ್ಲಾನು ತಿಳ್ಕೊಂಡಿ ಬಿಡು. ಮತ್ತೆ ಹೆಂಡತಿ ಇದ್ರ ನಿನ್ನಂಗಿರ್ಬೇಕು ನೋಡು. ಬೇಸಾತ್ ಬಿಡ, ನಾಳೆಗೆ ನೀ ಗುಲ್ಬರ್ಗಾದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ವೈಜ್ಞಾನಿಕ ತರಬೇತಿ ತಿಳ್ಕೊಂಡು ಬಂದು ವರ್ಷದಿಂದ ವರ್ಷಕ್ಕ ಹೆಚ್ಚಿಗೆ ಬೆಳಿ ಬೆಳ್ಯಾಕ ಚಾಲು ಮಾಡಿದೆ ಅಂದ್ರ ಗಂಡ ಇದ್ರ ನಿನ್ನಂಗ ಇರ್ಬೇಕು ನೋಡು. ಸುಡುಬ್ಯಾಡೋ ಅಣ್ಣ, ಸುಡುಬ್ಯಾಡೋ ಅಣ್ಣ, ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ, ಸುಡುಬ್ಯಾಡೋ ಅಣ್ಣ, ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ. ಆರ್ ಪಾಟೀಲ್, ತಾಂತ್ರಿಕ ಮಾಹಿತಿ, ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗಾ. ಹಾಡನ್ನು ಹಾಡಿದವರು ಬಸವರಾಜೇಶ್ವರಿ ಹಿರೇಮಾಳ್. ಈಗ ಕೇಳಿ ನಾರಾಯಣ್ ಮಾದ್ಸಿರಿ ಅವರಿಂದ ತತ್ವಪದ. ನುಡಿ ನುಡಿ ನುಡಿ ನುಡಿ ನುಡಿರಣ್ಣ